ಅವರ ಅನುಭವ ಏನು ಅನ್ನೋದನ್ನ ಇವತ್ತು ತಾವು ಆಲಿಸಿಕೊಳ್ಬಹುದು. ಎರೆಹುಳು ಗೊಬ್ಬರ ಮಾಡ್ಕೊಳ್ಬೇಕಂತ ಅನ್ಕೊಂಡು ಯಾವಾಗ ನಿಮ್ಗೆ ಆಲೋಚನೆ ಬಂತು ಕಪ್ಪನಪ್ಪನವರೇ? ನಮಸ್ಕಾರ ಸರ್. ನಾನು 2014 ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತಾ ಇದ್ದೀನಿ. ಹಾಗೆ ಸಾವಯವ ಕೃಷಿನೂ ಕೂಡ 2014 ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಏನಂದ್ರೆ ಇದಕ್ಕೆ ಪ್ರೇರಣೆ ಕೃಷಿ ಇಲಾಖೆ ಸಾವಯವ ಭಾಗ್ಯ ಯೋಜನೆಯಲ್ಲಿ ನಮ್ಮ ಗ್ರಾಮ ಆಯ್ಕೆಯಾಗಿದ್ದು. ಆ ಯೋಜನೆ ಮುಖಾಂತರ ನಾವು ಎಲ್ಲಾ ಘಟಕಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ, ಅದರ ಸಹಾಯಧನ ಪಡ್ಕೊಂಡು ಅನುಷ್ಠಾನ ಮಾಡ್ಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇ ಜೀವಾಮೃತ ಘಟಕಗಳು, ಅದರ ಜೊತೆಗೆ ಎರೆ ಘಟಕಗಳು, ಬಯೋಡೈಜೆಸ್ಟರ್ಸ್ ಅಂದ್ರೆ ಜೀವಸಾರ ಘಟಕಗಳು ಮತ್ತೆ ಅಜೋಲಾ ತೊಟ್ಟಿಗಳು ಇಂಥವನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ. ಅದರ ಜೊತೆನಲ್ಲಿ ಗೊಬ್ಬರ ಕೂಡ ಉತ್ಪಾದನೆ ಮಾಡ್ಕೊಂಡು ನಮ್ಮ ಜಮೀನಿಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ನಮ್ಮಲ್ಲೇ ದೊರೆಯುವಂತ ಅನುಪಯುಕ್ತ ವಸ್ತುಗಳು ಅವನ್ನ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡ್ತಾ ಇದೀವಿ. ಕೃಷಿ ಇಲಾಖೆಯ ಸಾವಯವ ಭಾಗ್ಯ ಯೋಜನೆ ಸಂಪರ್ಕ ಬಂತು, ವಿಚಾರಗಳನ್ನ ಕೇಳಿದ್ರಿ, ಕಲಿತ್ರಿ, ಅನುಷ್ಠಾನಕ್ಕೆ ತಂದ್ರಿ, ಪ್ರಯೋಜನವನ್ನು ಮಾಡ್ಕೊಂಡಿದ್ರಿ. ಎರೆಹುಳು ಗೊಬ್ಬರ ತಯಾರು ಮಾಡ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ್ರಿ? ಅನುದಾನ ಏನಾದರೂ ಸಿಗ್ತಾ? ತೊಟ್ಟಿಗಳು ಹೇಗಿದಾವೆ? ಹೇಗೆ ಹೇಗೆ ಮಾಡ್ತದ್ರಿ ಹೇಳಿ. ಸರಿ, ಎರೆ ಘಟಕ ಅಂತ ಅಂದ್ರೆ ಈಗ ಒಂದು ತೊಟ್ಟಿ ನಿರ್ಮಾಣ, ಅದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಅದು ಒಂದು 14 ಉದ್ದದ ತೊಟ್ಟಿ ಮತ್ತೆ 8 ಅಗಲ ಬರುತ್ತೆ, ಮಧ್ಯದಲ್ಲಿ ಒಂದು ಗೋಡೆ ಇರುತ್ತೆ. ಹಾಗೆ ಅದನ್ನ ವ್ಯವಸ್ಥಿತವಾಗಿ ಏನು ಗೈಡ್ ಲೈನ್ ಇದೆಯೋ ಅದರ ಪ್ರಕಾರ ನಾವು 14 ಉದ್ದ, 8 ಅಗಲ ಮತ್ತೆ ಮಧ್ಯದಲ್ಲಿ ಒಂದು ಗೋಡೆ, ಗೋಡೆ ಮಧ್ಯದಲ್ಲಿ ರಂಧ್ರಗಳು, ಯಾಕೆಂದ್ರೆ ಎರೆಹುಳುಗಳು ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಅನುಕೂಲ ಆಗೋಕೆ ಗೋಡೆನಲ್ಲಿ ಹೋಲ್ಗಳನ್ನ ಬಿಟ್ಟು ಕೊನೆಗೆ ಎರೆ ಜಲ ಒಂದು ಸಂಗ್ರಹ ಮಾಡ್ಲಿಕ್ಕೆ ಒಂದು ಎರೆ ಜಲ ಸಂಗ್ರಹಣೆ ತೊಟ್ಟಿ ಕೂಡ ಮಾಡ್ತೀವಿ. ಇದರಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ಎರೆ ಹುಳುಗಳನ್ನ ಬಿಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಅದಕ್ಕೆ ಮುಂಜಾಗ್ರತೆಯಾಗಿ ಏನ್ ಮಾಡಬೇಕು, ಮೊದಲು ಒಣ ಹುಲ್ಲುಗಳು ಅಥವಾ ಒಣ ತರಗು ಅಂದ್ರೆ ಎಲೆಗಳು, ಒಣ ಎಲೆಗಳು ಇಂಥವನ್ನೆಲ್ಲ ಬಳಸಿ ಅದನ್ನ ಲೇಯರ್ ಬೈ ಲೇಯರ್ ಅಂದ್ರೆ ಹಂತ ಹಂತವಾಗಿ, ಈಗ ಫಸ್ಟ್ ಲೇಯರ್ ನಲ್ಲಿ ಕೆಲವೊಂದು ಒಣ ಹುಲ್ಲುಗಳು ಮತ್ತೆ ಒಣ ಎಲೆಗಳನ್ನ ಹಾಕಿ ಅದರ ಮೇಲೆ ಸಗಣಿ ಸ್ಲರಿಯನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಹಂತ ಹಂತವಾಗಿ ಅದನ್ನ 3-4 ಸ್ಟೇಜ್ಗಳಲ್ಲಿ ಅದನ್ನ ಮಾಡುವಂತದ್ದು. ಅದರ ಜೊತೆಗೆ ಮೊದಲನೇ ಹಂತ ಮಾಡ್ದಂಗೆನೆ ಇನ್ನೊಂದು ತೊಟ್ಟಿ ಖಾಲಿ ಇರಬೇಕು. ಒಂದು ತೊಟ್ಟಿನಲ್ಲಿ ಏನ್ ನಾವು ಈ ವೇಸ್ಟ್ ಅನ್ನೋದು ಏನ್ ಸಿಗುತ್ತೆ ತೋಟದಲ್ಲಿ, ಅಡಕೆ ಸೋಗ್ಗಳಿರ್ಬೋದು, ತೆಂಗಿನ ಸೋಗ್ಗಳಿರ್ಬೋದು ಅಥವಾ ಒಣ ಹುಲ್ಲುಗಳಿರ್ಬೋದು, ಎಲೆಗಳಿರ್ಬೋದು, ಇವನ್ನೆಲ್ಲ ಒಂದು ಲೇಯರ್ನ ಹಾಕಿ ಅದರ ಮೇಲೆ ಸಗಣಿ ಸ್ಲರಿಯನ್ನು ಬಿಟ್ಟು ಒಂದು 4-5 ಕಳೆದ ನಂತರ ಅದಕ್ಕೆ ಎರೆಹುಳು ಬಿಟ್ರೆ ತುಂಬಾ ಚೆನ್ನಾಗಿ ಅದನ್ನ ತಿಂದು ಗೊಬ್ಬರ ಮಾಡ್ಬಿಡ್ತವೆ. ಮತ್ತೆ ಅದರ ಮೇಲೆ ಹಾಗೆ ಹಂತ ಹಂತವಾಗಿ ಒಂದು 3-4 ಹಂತಕ್ಕೆ ಬರೋ ಹೊತ್ತಿಗೆ 2.5-2.75 ತೊಟ್ಟಿ ಕಟ್ಟಿರ್ತೀವಿ. ಅದು ತುಂಬಾ ಬರೋ ಹೊತ್ತಿಗೆ ಒಂದು 3-4 ಸ್ಟೇಜ್ಗೆ ಅದು ತುಂಬಿಡುತ್ತೆ. ಅದು ತುಂಬಿದ ನಂತರ ಹಂತ ಹಂತವಾಗಿ ಬಂದ ನಂತರ ಏನಾಗುತ್ತೆ, ಇನ್ನು ನೆಕ್ಸ್ಟ್ ಇನ್ನೊಂದು ತೊಟ್ಟಿ ಖಾಲಿ ಇರುತ್ತೆ. ಆ ತೊಟ್ಟಿಗೆ ನಾವು ಏನು ಈ ಪ್ರೋಸೆಸ್ನ ಮತ್ತೆ ರಿಪೀಟ್ ಮಾಡುವಂತದ್ದು, ಒಂದು ಲೇಯರ್, 2 3 ಲೇಯರ್. ಹಾಗೆ ಮೊದಲನೇ ಲೇಯರ್ ಬಿಟ್ಟಾಗಿ ಗೊಬ್ಬರ ಇದು ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ, ಅದು ಏನಂದ್ರೆ ಟೀ ಪೌಡರ್ ಟೈಪ್ ಬಂದ್ಬಿಡುತ್ತೆ ಆ ಗೊಬ್ಬರ. ಆವಾಗ ಏನ್ ಮಾಡ್ಬೇಕು, ಪಕ್ಕದ ತೊಟ್ಟಿಗೆ ಒಣ ಹುಲ್ಲುಗಳು ಮತ್ತೆ ಏನು ಎಲೆಗಳು ಅಥವಾ ಅಡಿಕೆ ಸೋಗ್ಗಳು ಇರ್ತವೆ ಅದನ್ನೆಲ್ಲ ಹಾಕಿ ಆ ಕಡೆ ಸ್ಲರಿ ಬಿಟ್ಟಾಗ ಈ ಮಧ್ಯ ಗೋಡನಲ್ಲಿ ತೂತ್ ಇರುತ್ತಲ್ಲ ಅದರಲ್ಲಿ ಪಾಸ್ ಆಗಿ ಎಲ್ಲವೂ ಆ ಕಡೆಗೆ ಶಿಫ್ಟ್ ಆಗ್ತವೆ. ಮತ್ತೆ ಈ ಗೊಬ್ಬರನ ಕೂಡ ಅದರೊಳಗಡೆ ಎಲ್ಲವೂ ಖಾಲಿ ಆಗೋದಿಲ್ಲ, ಕೆಲವೊಂದು ಖಾಲಿ ಆಗಿರದೆ ಇನ್ನೂ ಉಳಿಕೆ ಇರ್ತವೆ ಹುಳುಗಳು. ಆ ಗೊಬ್ಬರನ ತೆಗೆದು ಒಂದ್ ಕಡೆ ಪಿರಮಿಡ್ ಆಕಾರದಲ್ಲಿ ರಾಶಿ ಮಾಡಿ ಅದನ್ನ ಮೇಲ್ಗಡೆಯಿಂದ ಎಳ್ಕೊಂತ ಹೋದ್ರೆ, ಗೊಬ್ಬರನ ಹೊರಗೆ ತೆಗಿತಾ ಹೋದ್ರೆ ತಳದಲ್ಲಿ ಎಲ್ಲ ಎರೆಹುಳುಗಳು ಅಲ್ಲಿ ಸಿಗ್ತವೆ, ಅದನ್ನ ತೆಗೆದು ಮತ್ತೆ ತೊಟ್ಟಿಗೆ ಬಿಡುವಂತದ್ದು. ಈ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಒಂದು 2.5-3 ಉತ್ಕೃಷ್ಟವಾದ ಗೊಬ್ಬರ ಆ ತೊಟ್ಟಿನಲ್ಲಿ ಅದು ಫುಲ್ ಆಗೋವರೆಗೂ ಅಷ್ಟು ಗೊಬ್ಬರ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಗೊಬ್ಬರ, ಪ್ಯೂರ್ ಎರೆ ಗೊಬ್ಬರವಾಗಿ ನಾವು ಪಡ್ಕೋಬಹುದು ಸರ್. ಕೇವಲ 2-4 ತಿಂಗಳಲ್ಲಿ ಎರೆಹುಳುಗಳು ತಿಂದ ಪದಾರ್ಥ ಗೊಬ್ಬರವಾಗಿ ನಿಮಗೆ ಲಭ್ಯ ಆಗುತ್ತೆ, ಅನುಕೂಲವೇ? ನೀವು ಯಾವ್ದಕ್ಕೆ ಉಪಯೋಗಿಸಿಕೊಳ್ತೀರಿ? ಸರ್, ಈಗ ನಮ್ಮಲ್ಲಿ 15-16 ಬೆಳೆಗಳು ಇರೋದ ಕಾರಣ ಯಾವ ಬೆಳೆಗೂ ಕೂಡ ನಮ್ಮಲ್ಲಿ ಉತ್ಪಾದನೆ ಮಾಡ್ತಿರೋದು ಸಾಕಾಗ್ತಿಲ್ಲ. ಈಗ ಆಲ್ರೆಡಿ ನಮ್ಮಲ್ಲಿ 6 ತೊಟ್ಟಿಗಳಿದ್ದಾವೆ, 6 ತೊಟ್ಟಿನಲ್ಲಿ ಏನೇ ಉತ್ಪಾದನೆ ಮಾಡಿದ್ರು ಸಾಕಾಗ್ತಿಲ್ಲ. ಆದ್ರೂ ಅದನ್ನ ಬಿಟ್ಟು ಎರೆ ಗೊಬ್ಬರನ ಎಲ್ಲೂ ಹೊರಗಡೆಯಿಂದ ನಾನೇನು ಖರೀದಿ ಮಾಡ್ತಿಲ್ಲ. ಇರೋದ್ರಲ್ಲಿ ಕಾಂಪೋಸ್ಟ್ ಗೊಬ್ಬರ ಕೂಡ ಇರುತ್ತೆ, ಮತ್ತೆ ಜೀವಸಾರ ಇರುತ್ತೆ, ಜೀವಾಮೃತ ಇರುತ್ತೆ, ಎಲ್ಲವನ್ನೂ ಬಳಸ್ಕೊಂಡು ಈ ಎರೆ ಗೊಬ್ಬರನ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪ ಬಳಸ್ಕೊಂಡು ಹೇಗೋ ನಡ್ಕೊಂಡು ಹೋಗ್ತಾ ಇದೆ ಸರ್. ಅಂದ್ರೆ ಎರೆ ಗೊಬ್ಬರ ಏನು ಹೊರಗಡೆಯಿಂದ ಏನು ಖರೀದಿ ಮಾಡ್ತಿಲ್ಲ ನಾನು. ಹಾಗಾಗಿ ಇರೋ ಕಾಂಪೋಸ್ಟ್ ಗೊಬ್ಬರ ಆಗ್ಬಹುದು, ಜೀವಾಮೃತನ ಮ್ಯಾಕ್ಸಿಮಮ್ ಬಳಸ್ತಾ ಇದೀವಿ. ಎರೆ ಗೊಬ್ಬರ ನಮ್ಮಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ ಅಷ್ಟನ್ನು ಕೂಡ ಬಳಕೆ ಮಾಡ್ಕೊತಾ ಇದೀವಿ. ಎರೆಹುಳು ಗೊಬ್ಬರ ತಯಾರಿಕೆ ಸಂದರ್ಭದಲ್ಲಿ ನೀವು ಕಂಡಿರುವ ಇತಿಮಿತಿಗಳು ಏನೇನು? ಎರೆಹುಳು ಗೊಬ್ಬರದಲ್ಲಿ ಇತಿಮಿತಿ ಅಂತ ಅಂದ್ರೆ ಅದಕ್ಕೆ ಖರ್ಚು ಏನು ಬರೋದಿಲ್ಲ. ಒಂದು ಸಲ ಹುಳುಗಳನ್ನ ನಾವು ತಗೊಂಡ್ ಬಂದು 1-2 ಹುಳುಗಳನ್ನ ಬಿಟ್ರೆ ಸಾಕು, ಅದು ವಿಪರೀತ ಹುಳುಗಳಾಗ್ತವೆ. ಈಗ ಯಾರೇ ರೈತರು ಬಂದು ಕೇಳಿದ್ರು ಎಲ್ಲರಿಗೂ ಕೊಡ್ತಾ ಇದ್ದೀನಿ, ಜೊತೆಗೆ ಇಲಾಖೆಗಳಲ್ಲಿ ಏನಾದ್ರು ಕಾರ್ಯಕ್ರಮಗಳಲ್ಲಿ ಬೇಕಾದಾಗ ಎಷ್ಟು ಸಾಧ್ಯನೋ ಅಷ್ಟು ಎರೆಹುಳುಗಳಾಗ್ಬಹುದು, ಎರೆ ಗೊಬ್ಬರಗಳಾಗ್ಬಹುದು, ಎಲ್ಲವನ್ನು ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ.

ಸಗಣಿ ಗೊಬ್ಬರ ಹಾಕೋದ್ಕಿಂತ ಅಥವಾ ಎರೆಹುಳು ಗೊಬ್ಬರ ನೀಡೋದ್ಕಿಂತ ಅಥವಾ ಬೇರೆ ಗೊಬ್ಬರಗಳು ಈಗ ಕುರಿ ಹಿಕ್ಕೆ, ಆಡಿನ ಹಿಕ್ಕೆ, ಕೋಳಿ ಗೊಬ್ಬರ ಇದನ್ನೆಲ್ಲ ನೀಡೋದ್ಕಿಂತ ಇದು ಎಷ್ಟು ಉಪಯುಕ್ತವಾದದ್ದು ಅಥವಾ ಎಷ್ಟು ಔಚಿತ್ಯವಾದದ್ದು ಅಂತ ಹೇಳ್ತೀರಿ ಸರ್? ಜೀವಾಮೃತದಲ್ಲಿ ಏನು ಅಂತ ಹೇಳಿದ್ರೆ, ಈಗ ನಾವು ಇತರೆ ಗೊಬ್ಬರ ಏನ್ ಕೊಡೋದಕ್ಕಿಂತಾನು ಜೀವಾಮೃತನ ನಿರಂತರವಾಗಿ 15 ದಿವಸಗಳಿಗೊಮ್ಮೆ ಒಂದು 6 ತಿಂಗಳು ಕೊಟ್ಕೊಂಡು ಬಂದ್ರೆ, ಮತ್ತೆ 6 ತಿಂಗಳ ನಂತರ ನೀವೇನ್ ನಿರಂತರವಾಗಿ ಕೊಡಬೇಕಾದ ಅಗತ್ಯ ಇಲ್ಲ. ಒಂದು 3 ತಿಂಗಳಿಗೆ ಒಂದ್ಸಲ ಅಥವಾ 2.5 ತಿಂಗಳು 3 ತಿಂಗಳಿಗೆ ಒಂದೊಂದ್ಸಲ ಕೊಟ್ಕೊಂಡು ಬಂದ್ರು ಸಾಕು. ಇನ್ನು ಇತರೆ ಯಾವುದೇ ಗೊಬ್ಬರಗಳು ಕೂಡ ಕೊಡೋ ಅಗತ್ಯ ಇಲ್ಲ. ಈ ನಮ್ಮಲ್ಲಿ 1 ವರ್ಷದ ಗಿಡಗಳಿದೆ, ಈ 2 ವರ್ಷದ ಗಿಡಗಳಿಗೆ ಒಂದು ಹಿಡಿ ಇತರೆ ಗೊಬ್ಬರಗಳು, ಯಾವುದು ಕಾಂಪೋಸ್ಟ್ ಆಗ್ಬಹುದು, ಎರೆಗೊಬ್ಬರ ಆಗ್ಬಹುದು, ಅಥವಾ ಯಾವುದು ರಾಸಾಯನಿಕ ಗೊಬ್ಬರಗಳಾಗ್ಬಹುದು, ಯಾವುದು ಕೂಡ ನಾವು ಈವರೆಗೆ ಬಳಸಿಲ್ಲ. ಆದ್ರೂ ಬರೀ ಜೀವಾಮೃತದಲ್ಲಿ 2 ವರ್ಷಕ್ಕೆ ಗಿಡಗಳು ಈ ರೀತಿಯಲ್ಲಿ ಬೆಳೆದು ನಿಂತಿದ್ದಾವೆ, ತುಂಬಾ ಅದ್ಭುತವಾಗಿ ಬಂದಿದೆ. ಇತರೆ ಗೊಬ್ಬರಗಳ ಅಗತ್ಯನೇ ಬರೋದಿಲ್ಲ ಈ ಜೀವಾಮೃತ ಬಳಸೋದ್ರಿಂದ. ಅಂದ್ರೆ ನಿರಂತರವಾಗಿ ಸ್ಟಾರ್ಟಿಂಗ್ ಏನೊಂದು 3 ತಿಂಗಳ ತನಕ, 3-6 ತಿಂಗಳ ತನಕ ನಿರಂತರವಾಗಿ 15 ದಿವಸಗಳಿಗೊಮ್ಮೆ ಮಾಡಿಕೊಟ್ರೆ ತುಂಬಾ ಅನುಕೂಲ, ತುಂಬಾ ದಷ್ಟಪುಷ್ಟವಾಗಿ ಗಿಡಗಳು ಕೂಡ ಬರ್ತವೆ. ನೀವು ಪ್ಲಾಸ್ಟಿಕ್ ಡ್ರಮ್ ಬಳಸ್ಕೊಳ್ತೀರಾ, ಸಿಮೆಂಟ್ ಡ್ರಮ್ ಅನ್ನ ಉಪಯೋಗಿಸ್ಕೊಳ್ತೀರಾ ಹೇಗೆ? ಇಲ್ಲ ಸರ್, ನಮ್ಮಲ್ಲಿ ಈಗ 1-2 ಸಿಮೆಂಟ್ ಡ್ರಮ್ಗಳಿದೆ, ಕ್ವಾಲಿಟಿ ಇಂದಾನೆ ಆರ್ಡರ್ ಕೊಟ್ಟು ಮಾಡಿಸಿದಂತದ್ದು, ತುಂಬಾ ಚೆನ್ನಾಗಿದೆ. ಅದನ್ನ ನಮ್ಗೆ ಎಲ್ಲೆಲ್ಲಿಗೆ ಸಾಧ್ಯನೋ ಅಲ್ಲಿಗೆ ಬಳಸ್ಕೊಂತೀವಿ. 2 ಸಾಕಾಗದೇ ಇರೋ ಕಾರಣ ಈಗ ಇನ್ನೊಂದ್ 2-3 ಬ್ಯಾರಲ್ಗಳಿದೆ. ಒಟ್ಟಿಗೆ ಏಕಕಾಲದಲ್ಲಿ ಒಂದು 5-6 ಬ್ಯಾರಲ್ಗಳಲ್ಲಿ ನಡೀತಿರುತ್ತದೆ. ನಿರಂತರವಾಗಿ 1-2 ಬ್ಯಾರಲ್ಗಳು ಇದ್ದೇ ಇರುತ್ತದೆ. ನಮ್ಗೆ ಜಾಸ್ತಿ ಬೇಕು ಬೇಡಿಕೆ ಗಿಡಗಳಿಗೆ ನಾವು ಕೊಡಬೇಕು ಅಂತ ಅಂದಾಗ ಒಂದು 5-6 ಡ್ರಮ್ ತನಕ ಏಕಕಾಲದಲ್ಲಿ ಮಾಡ್ತಿರ್ತೀವಿ. ಅಂತೂ ಯಾವಾಗೂ ನಮ್ಮಲ್ಲಿ ಜೀವಾಮೃತ ಸಿದ್ಧವಾಗಿರುತ್ತೆ. ಜೀವಸಾರ ಘಟಕದ ತೊಟ್ಟಿಯನ್ನು ನೋಡ್ತಾ ಇದ್ವಿ, ಹೇಗಿದೆ ಪರಿಸ್ಥಿತಿ ಮತ್ತೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ರಿ? ಜೀವಸಾರ ಇದು ಒಂದ್ರೆ ಅಂಗಡಿಗಳಿಗೆ ಹೋಗಿ ಟಾನಿಕ್ ಅಂತ ಹೇಳಿ ಗ್ರೋತ್ ಪ್ರಮೋಟರ್ ಹೇಳಿ ತಗೊಂಡ್ಬಂದು ನಾವು ಸ್ಪ್ರೇ ಮಾಡ್ತೀವಿ, ಅದ್ರ ಬದಲು ಜೀವಸಾರನ ಬಳಸುವಂತದ್ದು. ಇದಕ್ಕೆ ಜೀವಸಾರದಲ್ಲಿ 2 ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಒಂದು ದೊಡ್ಡದಾಗಿ ಅಂದ್ರೆ ಹೆಚ್ಚು ಕಡಿಮೆ ಒಂದು 15 ಅಡಿ ಅಗಲ, 15 ಅಡಿ ಉದ್ದ, ಮತ್ತೆ ಒಂದು 4-4.5 ಅಡಿ ಅಷ್ಟು ಎತ್ತರ ಎಷ್ಟಿದ್ರು ಆಗುತ್ತೆ. ಅದನ್ನ ನಿರ್ಮಾಣ ಮಾಡಿ ಅದರೊಳಗಡೆ ಒಂದು ಫಿಲ್ಟರ್ ಹಾಕಿ ಒಂದು ಪೈಪ್ ಅನ್ನ ಸುತ್ತಿ ನೆಕ್ಸ್ಟ್ ಇನ್ನೊಂದು ತೊಟ್ಟಿಗೆ ಒಂದು ಕನೆಕ್ಟ್ ಮಾಡ್ಬೇಕಾಗತ್ತೆ. ಕನೆಕ್ಟ್ ಮಾಡಿ ಆ ಕಡೆ ತೊಟ್ಟಿನಲ್ಲಿ ಇದು ಫಿಲ್ಟರ್ ಆಗಿದ್ದಂತದ್ದು 3-6 ತಿಂಗಳು. ಅಂದ್ರೆ ಇದರಲ್ಲಿ ಈ ತೊಟ್ಟಿಗೆ ಕರಗುವ ವಸ್ತುಗಳು ಎಲ್ಲವನ್ನೂ ಬಳಸಬಹುದು. ಅದರ ಜೊತೆಗೆ ಹೆಚ್ಚುವರಿಯಾಗಿ ನಾವು ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಇಂಥದನ್ನ ಬಳಸೋದು ತುಂಬಾ ಅನುಕೂಲಕಾರಿ. ಅದರ ಜೊತೆಗೆ ಸಗಣಿ ಮತ್ತೆ ಗಂಜಲ ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ಏನು ತೊಟ್ಟಿಗೆ ಕರಗುವಂತ ವಸ್ತು ಏನ್ ಹಾಕಿರ್ತೀವಿ ಎಲ್ಲವನ್ನು ಕರಗಿಸುತ್ತೆ. ಮತ್ತೆ ಅದರಲ್ಲಿ ಫಿಲ್ಟರ್ ಆಗಿ ಬರುವಂತದ್ದು ಏನಿದೆಯೋ ಜೀವಸಾರ ಅದನ್ನ ನಾವು ಬಳಕೆ ಮಾಡಿಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಅಥವಾ ಟ್ರಂಚ್ ಮಾಡಬಹುದು. ತುಂಬಾ ಅದ್ಭುತವಾಗಿ ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದರಲ್ಲಿ 2 ತೊಟ್ಟಿ ಪ್ರಮುಖವಾದವು. ಮೊದಲನೆಯದು 3-6 ತಿಂಗಳವರೆಗೂ ಕರಗ ಹಾಕ್ಲಿಕ್ಕೆ, ಮತ್ತೆ ಅದಾದ ನಂತರ ಅದು ಫಿಲ್ಟರ್ ಮಾಡಿ ಇನ್ನೊಂದು ತೊಟ್ಟಿಗೆ ಬಂದಂತದನ್ನ ತೆಗೆದು ನಾವು ಸ್ಪ್ರೇಗೆ ಬಳಸ್ಕೊಳ್ಳುವಂತದ್ದು. ನೋಡಿ, ಸಾವಯವ ಪದಾರ್ಥಗಳನ್ನ ದ್ರವ ರೂಪದಲ್ಲಿ ಪೂರೈಕೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಹಾಗೆ ಘನ ರೂಪದಲ್ಲಿನೂ ಕೊಡಬಹುದು. ಇದಕ್ಕೆ ಪೂರಕವಾಗಿ ಬೇಕಾಗಿರೋದು ಜಾನುವಾರುಗಳ ಸಾಕಾಣಿಕೆ. ನಿಮ್ಮಲ್ಲಿ ಹಸುಗಳು, ಎಮ್ಮೆಗಳು, ಎತ್ತುಗಳು ಅಥವಾ ಇತರ ಪ್ರಾಣಿಗಳು ಎಷ್ಟೆಷ್ಟಿದಾವೆ, ಹೇಗೆ ಸಾಕ್ತದ್ರಿ ಹೇಳಿ? ಸಾವಯವ ಕೃಷಿಗೆ ಜಾನುವಾರುಗಳು ಬೇಕೇ ಬೇಕು. ಅದರ ಜೊತೆಗೆ ಏನಂದ್ರೆ ಅದರಿಂದ ನಮ್ಗೆ ಲಭ್ಯ ಆಗುವಂತ ಈ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಅದರ ಸಹಾಯನ ನಾವು ಅದೇನು ಹೇಳಿದಾಗ ಆಗ್ಬಿಡುತ್ತೆ. ಅದು ಕೃಷಿಗೆ ಜಾನುವಾರುಗಳಿಲ್ದಲೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾವುದೇ ಇರ್ಬೋದು, ರಾಸಾಯನಿಕ ಕೃಷಿ ಇರ್ಬೋದು ಅಥವಾ ಸಾವಯವ ಕೃಷಿ ಇರ್ಬೋದು. ರಾಸಾಯನಿಕದಲ್ಲಿ ಒಂದು ವೇಳೆ ಇಲ್ಲ ಅಂದ್ರೂ ಏನೋ ಮಾಡ್ಕೊಂಡು ಹೋಗ್ಬೋದು, ಆದ್ರೆ ಸಾವಯವ ಕೃಷಿಗೆ ಜಾನುವಾರುಗಳಿಲ್ಲ ಅಂದ್ರೆ ನಾವು ಸಾವಯವ ಕೃಷಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಸಗಣಿ ನಮ್ಗೆ ಅತ್ಯಮೂಲ್ಯ. ಯಾವುದಕ್ಕೆ? ನಮ್ಮ ಸಾವಯವ ಕೃಷಿಗೆ. ಅದರ ಗಂಜಲ ಕೂಡ ಅಷ್ಟೇ ಅತ್ಯಮೂಲ್ಯ. ಮತ್ತೆ ಈ ಉಪಯೋಗ ಅಲ್ದಲೆ ಹೈನುಗಾರಿಕೆಯಿಂದ ಆದಾಯ ಕೂಡ ಇರ್ತದೆ. ನಾ ಈ ಹಿಂದೆ ಕೂಡ ಒಂದ್ಸಲ ಹೇಳಿದ್ದೆ ಹಾಗೆ, ಮನೆ ನಿರ್ವಹಣೆ ಸಂಪೂರ್ಣ ಹಾಲಿನಿಂದನೇ ಆಗ್ಬಿಡುತ್ತೆ ಪ್ರತಿ ಮನೆಗಳಲ್ಲಿ. ಸಾಮಾನ್ಯವಾಗಿ ನಾವು ನಮ್ಮ ಗ್ರಾಮದ ಚಿತ್ರಣ ನೋಡ್ತಾ ಇದ್ರೆ ಎಲ್ಲರೂ ನಾವು ಹೈನುಗಾರಿಕೆ ಅವಲಂಬಿಸಿರುವಂತ ರೈತರೇ ಇರೋದು. ಹಾಗಾಗಿ ಈಗ ನನ್ನ ಸ್ವಂತ ಅನುಭವ ಹೇಳೋದಾದ್ರೆ, ಒಂದು ಕಡೆ ಸಾವಯವ ಕೃಷಿಗೆ ಬೇಕಾಗುವಂತ ಉತ್ಪನ್ನಗಳು ಸಿಗ್ತವೆ, ಜೊತೆಗೆ ಮನೆ ನಿರ್ವಹಣೆ ಮಾಡ್ಲಿಕ್ಕೆ ಹಾಲು ಉತ್ಪತ್ತಿ ಆಗುತ್ತೆ. ಹಾಗಾಗಿ 4 ಹಸುಗಳಿದ್ದಾವೆ, 2 ಕರುಗಳಿದ್ದಾವೆ, ಒಂದ್ ಜೊತೆ ಎತ್ತುಗಳು. ಈಗ ಎತ್ತುಗಳಿಲ್ಲ, ಮತ್ತೆ ಅದನ್ನ ಮಾರಾಟದ ಎಲ್ಲಾದ್ರೂ ಸಿಕ್ಕದಂತ ಸಂದರ್ಭದಲ್ಲಿ ನಾವು ತಗೋಬರ್ಬೇಕಾಗತ್ತೆ ಸರ್. ಈಗ ಸದ್ಯಕ್ಕೆ ಎತ್ತುಗಳಿಲ್ಲ. ಹಸುಗಳ ಸಾಕಾಣಿಕೆ ಅಥವಾ ಎಮ್ಮೆಗಳ ಸಾಕಾಣಿಕೆ ಕೃಷಿಗೆ ಉಪಯುಕ್ತವಾದದ್ದು ಅಂತ ಅನ್ಕೊಂಡು ನಿಮ್ಮಂತವ್ರು ಬಹಳ ಜನ ಹೇಳ್ತಿರೋದನ್ನ ಅನೇಕರು ಕೇಳಿದರೆ, ಆದ್ರೆ ಏನೇನೋ ಅನಿವಾರ್ಯಗಳಿಂದ ಕಷ್ಟ ಅಂತ ಅನ್ಕೊಂಡು ಕೈ ಬಿಟ್ಬಿಡಿದ್ದಾರೆ. ಈಗ ಒಟ್ಟು ನಿಮ್ದು 1 ಎಕರೆ ತೋಟ ಇದೆ, ಜಮೀನಿದೆ, ಮತ್ತೆ ಹಸು ಸಾಕ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್, ಈಗ ಒಟ್ಟಿಗೆ 1.5 ಎಕರೆ ಅಷ್ಟು ಜಮೀನಿದೆ. 15 ಎಕರೆನಲ್ಲಿ

ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಬಿಎನ್ ಸಿದ್ದಲಿಂಗೇಶ್ವರ, ಕೆಎಸ್ ಮೂರ್ತಿ ಹಾಗೂ ರುದ್ರಾಂಬೆ ಅವರ ವಿಚಾರ ಪ್ರಸ್ತಾಪ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿಂದ ಬಂದ ಪ್ರಕಟಣೆ. ಶಿಶು ಅಭಿವೃದ್ಧಿ ಯೋಜನೆ ಪೊನ್ನಂಪೇಟೆ ವತಿಯಿಂದ ಮೇ 4 ರಿಂದ ಮೇ 11ರವರೆಗೆ ತಾಲೂಕು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಜಿಎಂಪಿ ಪೊನ್ನಂಪೇಟೆಯಲ್ಲಿ 5 ರಿಂದ 16 ವರ್ಷದೊಳಗಿನ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿದೆ. ಚಿತ್ರಕಲೆ, ಸಮೂಹ ನೃತ್ಯ, ಯೋಗ ಮುಂತಾದ ಚಟುವಟಿಕೆಯನ್ನು ನಡೆಸಲಾಗುವುದು. ಆಸಕ್ತರು 7795732287 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಕೋರಲಾಗಿದೆ. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 7795732287. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮ ಹಾಗೂ ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ 6ನೇ ತರಗತಿಗೆ ದಾಖಲಾತಿಗಾಗಿ ಸೇವಾ ಸಿಂಧು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 30. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 08272222558 ಅಥವಾ 220214 ಈ ದೂರವಾಣಿಯನ್ನು ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ. ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಪ್ರಸಾರವಾಯಿತು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಬಾಲಭವನ ಸೊಸೈಟಿ, ಜಿಲ್ಲಾ ಬಾಲಭವನ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ ಇವರ ಕೂಡುಕೂಟಲಿ ಇಂದಿನಿಂದ ಮೇ 7ನೇ ತಾರೀಕು ಮುಟ್ಟ ನಡೆಯಕ್ಕಿರುವ ಜಿಲ್ಲಾ ಮಟ್ಟದ ಬೇಸಿಗೆ ಶಿಬಿರನ ನಗರಸಭಾಧ್ಯಕ್ಷೆ ಅನಿತಾ ಪೋಯನವು ಉದ್ಘಾಟನೆ ಮಾಡಿದವು. ಈ ಸಂದರ್ಭ ಮಾತನಾಡಿದ ಅವು, ಮಕ್ಕಳ ಜ್ಞಾನ ಮತ್ತು ಪ್ರತಿಭೆನ ಹೆಚ್ಚು ಮಾಡುವ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ನಡೆಸುತ್ತಿರುವ ಈ ಶಿಬಿರದ ಲಾಭ ಎಲ್ಲ ಮಕ್ಕಳಿಗೆ ಸಿಕ್ಕಕ್ಕು ಅಂತ ಹೇಳಿದು. ಉದ್ಘಾಟನಾ ಜಂಬರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆನ ಉಪನಿರ್ದೇಶಕರು, ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕರು, ಪೌರಾಯುಕ್ತ ರಾಮದಾಸ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ಮಡಿಕೇರಿ ಆಕಾಶವಾಣಿಯಿಂದ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಸಾರ ಆಗ್ತಿದ್ದ ಸಾವು ಸುದ್ದಿ ಪ್ರಸಾರಕ್ಕೆ ಸರಿಯಾದ ಸಮಯನ ನಿಗದಿ ಮಾಡಿದ್ದು ಯಾಗೋಳು ಬೆಳಿಗ್ಗೆ 7 ಗಂಟೆ ಮತ್ತು 7:50, ಮಧ್ಯಾಹ್ನ 1:45 ಮತ್ತು ಇರುಳು 7:25 ಪ್ರಸಾರ ಮಾಡಿಕೆ ಕ್ರಮ ತಕ್ಕಂಡಿದ್ದು ಸಾವು ಸುದ್ದಿನ ಪ್ರತಿ ಮಾಹಿತಿನ 2 ಸಲ ಹೇಳಿಕೆ ಗಮನ ಕೊಟ್ಟಳೋ ಅಂತ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯ ಅಂಗಡಿನವು ತಿಳಿಸಿದಳು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಂಜೀವಿನಿ, ಎನ್ಆರ್ಎಲ್ಎಂ, ಡಿಡಿಯು, ಜಿಕೆವೈ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಕೂಡು ಕೂಟಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ಮಡಿಕೇರಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉದ್ಯೋಗ ಮೇಳ ನಡೆದಿದೆ. ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ ಮತ್ತು ಯಾವುದೇ ಪದವಿ ಪಡ್ಕೊಂಡಿರುವ 18-35 ವರ್ಷದೊಳಗಿನ ಅಭ್ಯರ್ಥಿಗ ಇದರ ಪ್ರಯೋಜನ ಪಡ್ಕೊಳಕ್ಕಂತ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾನವು ತಿಳಿಸಿದಳು. ವಿರಾಜಪೇಟೆನ ಮಾಜಿ ಸೈನಿಕರ ಸಹಕಾರ ECHS ಪಾಲಿಕ್ಲಿನಿಕ್ಗೆ ಮೇಜರ್ ಜನರಲ್ ಜೆವಿ ಪ್ರಸಾದ್ನವು ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಮಾಜಿ ಸೈನಿಕರ ಕುಂದುಕೊರತೆಗಳನ್ನ ಆಲಿಸಿದರು. ಈ ಸಂದರ್ಭ ಮಾತಾಡಿದ ಅವು ಪ್ರತಿಯೊಬ್ಬ ಮಾಜಿ ಸೈನಿಕರು ಪಾಲಿಕ್ಲಿನಿಕ್ನ ಪ್ರಯೋಜನ ಪಡ್ಕೊಳಕ್ಕು ಅಂತ ಹೇಳಿದವು. ಮಡಿಕೇರಿ ನಗರ ಸೇರಿದಂತೆ ಬೇರೆ ಬೇರೆ ಸಂಸ್ಥೆನ ಕೂಡುಕೂಟಲಿ 1 ತಾರೀಕಿಗೆ ಸೈಕ್ಲೋಥಾನ್ ನಡೆಸಿಕೆ ತೀರ್ಮಾನ ಮಾಡಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ನಮ್ಮ ಸುತ್ತನ ಪರಿಸರಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದೇ ಈ ಕಾರ್ಯಕ್ರಮದ ಗುರಿಯಾವುಟು. 2018 ಶುರು ಆಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹೆಸರು ರಿಜಿಸ್ಟರ್ ಆಗಿದ್ದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಕಣದೇ ಇರುವ ರೈತರು ಇದೇ ತಿಂಗಳ 30ನೇ ತಾರೀಕಿನ ಒಳಗೆ ಹತ್ತಿರದ ಬ್ಯಾಂಕ್ಗಳನ್ನ ಸಂಪರ್ಕ ಮಾಡಿ ಕಾರ್ಡ್ ಪಡ್ಕೊಳಕ್ಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವು ಕೇಳಿಕೊಂಡಳು. ಕುರಿ ಸಾಕುವುದರಿಂದ ಮಾಂಸ ಮಾರಾಟ ಉದ್ಯಮ ಬೆಳೆದಿದೆ, ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಕೆ ಸಹಾಯ ಆದೆ. ಈ ಹಿನ್ನೆಲೆಯಲ್ಲಿ ಗಿರಿಜನರ ಸಹ ಹೈನುಗಾರಿಕೆಯಲ್ಲಿ ಪ್ರಗತಿ ಕಾಣಕು ಅಂತ ರಾಜ್ಯ ಸರ್ಕಾರಿ ಜಮೀನು ಸಂರಕ್ಷಣಾ ಸಮಿತಿನ ಅಧ್ಯಕ್ಷರು ಹಂಗೆ ಶಾಸಕರಾದ ಕೊಂಬಾರನ ಜಿ ಬೋಪಯ್ಯನವು ಹೇಳೋಳು. ಜಿಲ್ಲಾ ವಾಲ್ಮೀಕಿ ನಿಗಮ ಘಟಕ ಮತ್ತು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಪೊನ್ನಂಪೇಟೆ ತಾಲೂಕು ಪಂಚಾಯತಿಲಿ ನಡೆದ ಗಿರಿಜನ ಫಲಾನುಭವಿಗಳಿಗೆ ಆಡು ಮತ್ತು ಕುರಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಅವು ಗಿರಿಜನರು ಇದರ ಸದುಪಯೋಗ ಪಡ್ಕೊಂಡು ಮುಂದೆ ಬರಕು ಅಂತ ಹೇಳಿದವು. ಕೊಡಗು ಜಿಲ್ಲಾ ತರಬೇತಿ ಸಂಸ್ಥೆ DTI ಇದನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎದುರಿನ ಗುಡ್ಡೆಮನೆ ಅಪ್ಪಯ್ಯಗೌಡ ಮಾರ್ಗಲಿರುವ ಖಾಸಗಿ ಕಟ್ಟಡದ ವಾರ್ತಾ ಭವನದ ಹತ್ತಿರ ಇರುವ ಪ್ರವಾಸೋದ್ಯಮ ಇಲಾಖೆನ ಕಟ್ಟಡದ 1ನೇ ಮಹಡಿಗೆ ಸ್ಥಳಾಂತರ ಮಾಡಿದ್ದು ಇನ್ನು ಮುಂದೆ ಪ್ರಶಿಕ್ಷಣಾರ್ಥಿಗಳನ್ನ ತರಬೇತಿಗೆ ನಿಯೋಜನೆ ಮಾಡ್ಕನ ಈ ವಿಳಾಸಕ್ಕೆ ನಿಯೋಜನೆ ಮಾಡುವಂಗೆ ಮಡಿಕೇರಿ ಜಿಲ್ಲಾ ತರಬೇತಿ ಸಂಸ್ಥೆನ ಪ್ರಾಚಾರ್ಯ ಶಿವರಾಮ್ನವು ತಿಳಿಸಿದಳು. ರಾಜ್ಯದಲ್ಲಿ ಇಂದಿನಿಂದ 1ನೇ ತಾರೀಕು ಮುಟ್ಟ ಗುಡುಗು ಸಿಡ್ಲು ಸೇರಿದಂತೆ ಭಾರಿ ಮಳೆ ಆದೆ ಅಂತ ಹವಾಮಾನ ಇಲಾಖೆನ ಮಾಹಿತಿ ತಿಳಿಸಿತು. ಕೊಡಗು ಜಿಲ್ಲೆನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಕಡೆಯಿಂದ 2022-23 ಸಾಲಿನ ಪಿಂಜರ ಪೋಲ್ ಮತ್ತು ಇತರ ಗೋಶಾಲೆಗಳಿಗೆ ನೆರವು ಯೋಜನೆ ನಡೀಲಿ ಸಹಾಯಧನಕ್ಕೆ ಅರ್ಜಿ ಕರೆದಳು. ಇದರ ಪ್ರಯೋಜನನ ಆಸಕ್ತರು ಪಡ್ಕೊಳಕ್ಕೆ ಹೆಚ್ಚಿನ ಮಾಹಿತಿ ಬೇಕರೆ ಉಪನಿರ್ದೇಶಕರು ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆ ಕೊಡಗು ಇವರನ್ನ ಸಂಪರ್ಕ ಮಾಡಕ್ಕಂತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರಾದ ಸುರೇಶ್ ಭಟ್ನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೊಡವ ಒಕ್ಕಡೊಕ್ಕಡ ನಡುಲು ಮರೆನಾಡ್ ಕಪ್ ಕ್ರಿಕೆಟ್ ಕಳಿಕೂಟ ಇಂದಂಜ 30ನೇ ಮರೆನಾಡ್ ಹೈಸ್ಕೂಲ್ ಪರಂಬಲು ನಡಪ. ಕ್ರೀಡಾ ಅಭಿಮಾನಿಯ ಬಂತ್ ಕಳಿಕೂಟ ಅಂದೋಡಿ ನಡಪಕ್ಕೆ ಸಹಕಾರ ತರಣೊಂದು ಕಟ್ಟಂಡಿತ. ನೆಲಜಿ ಶ್ರೀ ಗುತ್ತಪ್ಪ ಭಕ್ತ ಜನಸಂಘದ ವತಿಯಿಂದ ವರ್ಷಂ ಪ್ರತಿ ನಡೆಸುವ ಭಕ್ತ ಸಮಾರಾಧನೆ ಉತ್ಸವ 1ನೇ ಭಾನುವಾರ ನಡೆಯಲಿದ್ದು, ಉತ್ಸವದ ಅಂಗವಾಗಿ ತುಲಾಭಾರ ಸೇವೆ, ದೇವರ ಬಲಿ, ನೃತ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ನೆಲಜಿ ಶ್ರೀ ಗುತ್ತಪ್ಪ ಭಕ್ತ ಜನಸಂಘದ ಆಡಳಿತ ಮಂಡಳಿ ಮತ್ತು ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ತುಲಾಭಾರ ಸೇವೆ ಮಾಡಲಿಚ್ಛಿಸುವವರು ಮುಂಚಿತವಾಗಿ ಸಂಪರ್ಕಿಸಿ ಮೊಬೈಲ್ 9449554997 ಅಥವಾ 9482980493. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bhiti kudi. Palace Toyota. Near Kaveri Hall. CV Shankar Road. Madikeri. Call 7022671919. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರ್ ಮತ್ತು ಕಲ್ಲಾಚಿ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳಕ್ಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ರೂಪಾಯಿಗಳ ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಬಿಎಂ ರೋಡ್, ಕುಶಾಲನಗರ. ಮೈಸೂರಿನ ಸಿಗ್ಮಾ ಆಸ್ಪತ್ರೆಯ ಹಿರಿಯ ಮೂತ್ರಶಾಸ್ತ್ರಜ್ಞರಾದ ಡಾಕ್ಟರ್ ಸೋಮಣ್ಣ ಡಿಎನ್ ಅವರು ಪ್ರತಿ ಶುಕ್ರವಾರ ಬೆಳಿಗ್ಗೆ 10-12 ಗಂಟೆಯವರೆಗೆ ಗೋಣಿಕೊಪ್ಪಲು ಲೋಪಮುದ್ರಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 2-4 ಗಂಟೆಯವರೆಗೆ ಮಡಿಕೇರಿ ವೈವಸ್ ಆಸ್ಪತ್ರೆಯಲ್ಲೂ ಲಭ್ಯರಿರುತ್ತಾರೆ. ಕಿಡ್ನಿ, ಮೂತ್ರ, ಜನನೇಂದ್ರಿಯ ಸಮಸ್ಯೆ ಅಥವಾ ಯೂರಾಲಜಿಗೆ ಸಂಬಂಧಿಸಿದ ಸಮಸ್ಯೆ ಇರುವವರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9845600050. ಕೋತೂರು ಗ್ರಾಮ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ತಾಟಿ ಹಬ್ಬವು ಮೇ 3ರಂದು ಮಂಗಳವಾರ ನಡೆಯಲಿದ್ದು, ಅಂದು ಬೆಳಿಗ್ಗೆ 10 ಗಂಟೆಗೆ ಭಂಡಾರ ಬರುವುದು, ಮಧ್ಯಾಹ್ನ 12 ಗಂಟೆಗೆ ಎತ್ತು ಪೋರಾಟ, 1 ಗಂಟೆಗೆ ಕಳಜ ಹೊರುವುದು, 2.5 ಗಂಟೆಗೆ ಕೋಲು ಹೊಡೆಯುವುದು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಸಂಜೆ 4 ಗಂಟೆಗೆ ಕಾಟಿ ಬರುವುದು. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಕೋತೂರು ಮಾರಮ್ಮ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ IGI ಸರ್ಟಿಫೈಡ್ ಡೈಮಂಡ್ ಆಭರಣಗಳು 100% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಮೈಸೂರು ರೋಡ್, ಗೋಣಿಗೊಪ್ಪಲು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ರಥೋತ್ಸವ ಮೇ 2 ಮತ್ತು 3ರಂದು ನಡೆಯಲಿದ್ದು, ಮೇ 2ರಂದು ಸೋಮವಾರ ಸಂಜೆ 6.5 ಗಂಟೆಗೆ ವೆಂಕಟರಮಣ ಸ್ವಾಮಿ ಹರಿಸೇವೆ, 3ರಂದು ಮಂಗಳವಾರ ಬೆಳಿಗ್ಗೆ 6.5 ಗಂಟೆಯಿಂದ ಗಣಪತಿ ಹೋಮ, ದೇವಿಗೆ ಅಭಿಷೇಕ, ಕಲಶ ಪೂಜೆ, ಹಗಲು 11:45ಕ್ಕೆ ದೇವಸ್ಥಾನದ ಸುತ್ತಲೂ ದೇವಿಯ ರಥೋತ್ಸವ, ತುಲಾಭಾರ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿ ದರ್ಶನ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಕರ್ಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬರೆಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಅಂಡ್ ಕೋ, ಕಾಲ್ 9980163858 ಅಥವಾ 9500027803. ಇದೆ ಮೇ 7 ಪಿಂಗ ಅಟ್ಟು ಚನಿಯಾಚೆ ನಾರಾಚೆ ಬೆಂಗಳೂರು ಕೊಡೋ ಸಮಾಜದರ ಆದನೆಯಲ್ಲಿ ಬೆಂಗಳೂರು ಯಲಹಂಕತ್ರ ಪಕ್ಕ ಹೊಸಹಳ್ಳಿಯಲ್ಲುಳ್ಳ ಸಮಾಜದರ ಪುರಿಯ ಜಾಗವಾನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪಿಂಗ ಜನರಲ್ ತಿಮ್ಮಯ್ಯ ಕ್ಯಾಂಪಸ್, ಬೆಂಗಳೂರು ಕೊಡವ ಸಮಾಜ ಗಣಗನ ಸಂಘತರ ನಡು 6A ಸೈಡ್ ಹಾಕಿ ಪೈಪೋಟಿ ಪಿಂಗ ಕೊಡವ ತೀನಿನ ಮೆನಡಪದುಂಡು. ತೀನಿನ ಮೆಕ್ಕು ಸ್ಟಾಲ್ ಬೇಪಕ್ ಇರಾದೆ ಉಳ್ಳವು ಕೊಮ್ಮಗಡ ಕೂಟತರ ಅಧ್ಯಕ್ಷೆ ಮೇದುರ ವಿಶಾಲ ಕುಶಾಲಪ್ಪ, ಹೈಂಗಳ 9980132438 ಈ ನಂಬರ್ ಸಂಪರ್ಕ ಚಳು. ತೀನಿನ ಮೇಲೆ ಕೊಡಗರ ಪಿಂಗ ಕೊಡಗಂಜ ಪರಮೆ ಉಳ್ಳ ಕೊಡವ ಉದ್ಯಮಿಯರು ಸ್ಟಾಲ್ ಬೇಪಕ್ ಅವಕಾಶ ಉಂಟು. ಬೆಂಗಳೂರು ಕೊಡ ಸಮಾಜದ ಗೌರವ ಕಾರ್ಯದರ್ಶಿ ಚಿರಿಯಪ್ಪಂಡ ಸುರೇಶ್ ನಂಜಪ್ಪ ಹಿಂಗ ಅರಿಜಿಡಿತು. ನಿಧನ ಸುದ್ದಿ. ಕೆದಮುಳ್ಳೂರು ಗ್ರಾಮ ಕ್ರಿಶ್ಚಿಯನ್ ಕಾಲೋನಿ ನಿವಾಸಿ ಪಿಯೂಸ್ ಡಿಸೋಜಾ ಅವರು 64ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಪಿಯೂಷ್ ಡಿಸೋಜಾ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ 2 ಗಂಟೆಗೆ ಕೆದಮುಳ್ಳೂರು ಸಂತ ಫಾತಿಮಾ ದೇವಾಲಯದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದ್ರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿ ನುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಮಡಿಕೇರಿ ಆಕಾಶವಾಣಿಂಜ ಸಾರ್ವಜನಿಕಂಗಡ ಅನುಕೂಲ ಕಾಯಿತು ಚಾವು ಸುದ್ದಿ ಪ್ರಸಾರ ಮಾಡುವಕ್ಕೆ ಒತ್ತ ಸಮಯ ನುರುಕು ಮಾಡಿತು. ಎಕ್ಕೊಲು ಪಲಕ 7:50 ಮಧ್ಯಾಹ್ನ 1:45 ಪಿಂಜ ಬೈಟ್ 7:25 ಪ್ರಸಾರ ಮಾಡುವಕ್ಕೆ ಕ್ರಮ ಎಡ್ತಂಡಿತು. ನೇರಕ್ಕೆ ದಂಡು ಕುರಿ ಎಣ್ಣು ಅಂದು ಕಾರ್ಯನಿರ್ವಾಹಕ ಗಳಾನ ವಿಜಯ ಅಂಗಡಿ ಅರಿಸಿಟ್ಟಿತು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟನಿಗೆ ಕೃಷಿಕಂಗ ಪೊಂಗ ಮಕ್ಕ ಪ್ರತಿಭಾವಂತಂಗಡ ಮೀದ ತರಾವರಿ ಕಾರ್ಯಕ್ರಮ ಪಿಂಜ ಕೊಡವ ಅರೆ ಭಾಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಪ್ರಸಾರ ಅಪ್ಪಂದ ಅವು ಅಣುಚಿ. ಮಡಿಕೇರಿ ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿರ ಸಂಜೀವಿನಿ ಯೋಜನೆಯಡಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ನಿರ್ದೇಶನ ಕೊತ್ತನಕ್ಕೆ ನಾಳೆ ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಕೈಗಾರಿಕಾ